ಕಡಿಮೆ ಆಗಿದೆ, ಮಣ್ಣಿನಲ್ಲಿ ಜೀವಂತಿಕೆ ಕಡಿಮೆ ಆಗಿದೆ. 50-60 ವರ್ಷದ ಹಿಂದೆ ನಾವು ಒಂದು 15-16 ಕ್ವಿಂಟಲ್ ಬೆಳೀತಾ ಇರುವಂತಹ ಈಗ ಭೂಮಿ ಬಹಳ ಅಂದ್ರೆ 4 ಕ್ವಿಂಟಲ್ ಮಟ್ಟಿಗೆ ಬಂದು ನಿಂತಿದೆ. ಅಂದ್ರೆ ಮಣ್ಣಿನ ಗುಣಮಟ್ಟ ಬಹಳ ಕಡಿಮೆ ಆಗಿದೆ, 3-4 ಪಟ್ಟು ಹಿಂದಗಡೆ ಹೋಗ್ಬಿಟ್ಟಿದೆ. ಹೀಗಾಗಿ ಇವತ್ತು ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತೆ ನಮ್ಗೆ ಇರುವಂತಹ ನೈಸರ್ಗಿಕ ಸಂಪನ್ಮೂಲಗಳ ಒಂದು ಕೊರತೆ, ನೈಸರ್ಗಿಕ ಸಂಪನ್ಮೂಲಗಳು ಅವೇನು ಜಾಸ್ತಿ ಆಗಿಲ್ಲ, ನಾವು ಮಾತ್ರ ಜಾಸ್ತಿ ಆಗಿದ್ದೀವಿ. ಆ ನಿಟ್ಟಿನೊಳಗೆ ಇವತ್ತು ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರತೆ ಕಾಪಾಡಿಕೊಳ್ಳೋ ನಿಟ್ಟಿನೊಳಗೆ ಹೇಗೆ ನಮ್ಮ ಒಂದು ಪಾತ್ರ ಇದೆ, ನಮ್ಮ ನಿಸರ್ಗವನ್ನು ಕಾಪಾಡೋಣ, ಹಾಗೆಯೇ ನಮ್ಮ ಬದುಕನ್ನು ನಾವು ಕಾಪಾಡಿಕೊಳ್ಳೋಣ. ನಮ್ಮ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯದ ಸಮುದಾಯ ವಿಜ್ಞಾನ ಕಾಲೇಜಿನ ಒಂದು ವಿಸ್ತರಣೆ ಮತ್ತು ಸಂವಹನ ನಿರ್ಮಾಣ ವಿಭಾಗದ ಸಹ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ಸುರೇಖ ಶಂಕನಗೌಡರ್ ಅವರು ಇದ್ದಾರೆ ನಮ್ಮ ಜೊತೆಗೆ. ಅವ್ರ ಜೊತೆಗೆ ನಾವು ಈ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರತೆಯ ಕುರಿತಂತೆ ವಿಸ್ತೃತವಾಗಿ ಚರ್ಚೆ ಮಾಡೋಣ. ಆತ್ಮೀಯ ರೈತ ಬಾಂಧವರೇ, ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಸುರೇಖ ಶಂಕನಗೌಡರ್ ಅವರನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ಪ್ರೊಫೆಸರ್ ಸುರೇಖ ಅವರೇ, ನಿಮಗೆ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಪರವಾಗಿ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಸರ್. ಆರಂಭದೊಳಗೆ ಡಾಕ್ಟರ್ ಸುರೇಖ ಅವರೇ, ಈ ಒಂದು ಸದ್ಯದ ಪರಿಸ್ಥಿತಿ ಹೇಗಿದೆ, ನೈಸರ್ಗಿಕ ಸಂಪನ್ಮೂಲಗಳ ಒಂದು ಸುಸ್ಥಿರತೆಯನ್ನು ನಾವು ವಿಚಾರ ಮಾಡ್ತಿರ್ಬೇಕಾದಾಗ ಸದ್ಯದ ಪರಿಸ್ಥಿತಿ ಅಂದ್ರೆ ನೈಸರ್ಗಿಕವಾಗಿ ನಾವು ಹೇಗೆ ಖಂಡಿತವಾಗಿ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ ಅಥವಾ ನೈಸರ್ಗಿಕವಾಗಿ ನಮಗೆ ಸಾಕಷ್ಟು ವಿಫಲವಾದ ಅವಕಾಶಗಳಿವೆ, ಹೇಗೆ? ಪ್ರಕೃತಿಯೇ ಗುರು, ಗಗನಲಿಂಗವು, ಜಗವೇ ಕೂಡಲ ಸಂಗಮ. ಅಂದ್ರೆ ಈ ಪ್ರಕೃತಿ ಏನಿದೆ, ನಮ್ಮ ಅನೇಕ ವಿಷಯಗಳನ್ನ ಅದು ನಮಗೆ ಕಲಿಸ್ತಾ ಇದೆ. ಅದಕ್ಕೆ ನಾವು ಅದಕ್ಕೆ ಒಂದು ಗುರುವಿನ ಸ್ಥಾನವನ್ನ ನೀಡಿದ್ದೀವಿ. ಈ ಪ್ರಕೃತಿಯಲ್ಲಿ ನಾವು ಸುಸ್ಥಿರ ಕಾಯ್ದುಕೊಂಡ್ರೆ ನಮಗೆ ಒಂದು ಉಳಿಗಾಲ ಅನ್ಬೋದು ಸರ್, ಇಲ್ಲದೆ ಇದ್ರೆ ನಮ್ಗೆ ಅಳಿಗಾಲನೇ. ನಾವು ಗಾಂಧೀಜಿಯವರ ಮಾತನ್ನ ನೆನಪು ಮಾಡ್ಕೊಂಡ್ರೆ ಏನು ಸಂಪನ್ಮೂಲಗಳಿದ್ದಾವೆ ಅವೆಲ್ಲ ನಮ್ಮ ಆಸೆಗಳನ್ನ ತೀರಿಸ್ತದೆ ಹೊರತು ದುರಾಸೆಗಳನ್ನಲ್ಲ ಅಂತೇಳಿ. ಆದರೆ ಮನುಷ್ಯ ನಾವೇನ್ ಮಾಡಿದ್ವಿ, ನಮ್ಮ ಆಸೆಗಳು ಮಿಕ್ಕಿಗ ದುರಾಸೆಗಳನ್ನ ಮಾಡಿಕೊಂಡು ಆ ಸಂಪನ್ಮೂಲಗಳು ತಾವೇನು ನೈಸರ್ಗಿಕ ಸಂಪನ್ಮೂಲಗಳಿದಾವಲ್ಲ ಅವನ್ನ ಎಷ್ಟು ನಾವು ಬಳಸ್ಕೋತಾ ಇದ್ದೀವಿ ಅಂದ್ರೆ ಅದಕ್ಕೆ ಮಿತಿನೇ ಇಲ್ಲ. ಅದಕ್ಕೆ ಏನಾಗ್ತಾ ಇದೆ ಅಂದ್ರೆ ಈಗ ಪ್ರಕೃತಿ ಏನೇನು ಆಗ್ತಾ ಇದೆ ಇದಕ್ಕೆಲ್ಲ ಕಾರಣಗಳು ನಾವೇ. ಏನು ವಿಕೋಪಗಳಾಗ್ತಾ ಇದೆಯಲ್ಲ, ಇದಕ್ಕೆಲ್ಲಗಳಿಗೆ ಕಾರಣ ಮನುಷ್ಯ. ಯಾಕಂದ್ರೆ ನಮ್ಮ ದುರಾಸೆ, ನಾವೀಗ ನಾವು ಇಡೀ ವಿಶ್ವನೇ ತಗೊಂಡ್ರೆ ದುರಾಸೆಯಿಂದ ಇಡೀ ಪ್ರಪಂಚನೇ ಹೆಂಗೆ ನಳಲ್ತಾ ಇದೆ, ಬಳಲ್ತಾ ಇದೆ ಅನ್ಲಿಕ್ಕೆ ಈಗ ಬ್ರಿಟನ್, ಯುರೋಪ್, ಅಮೆರಿಕ ಎಲ್ಲ ನೋಡಿ ಸರಿ, ಬಿಸಿಗಳಿಂದ ಎಷ್ಟು ತತ್ತರಿಸ್ತಾ ಇದ್ದಾವೆ. ಯುರೋಪ್ನಲ್ಲಿ ಅದು ಕಳಗಿಚ್ಚು ಹಬ್ಬಿ ಎಷ್ಟು ಅರಣ್ಯ ನಾಶವಾಯಿತು. ಅದೇ ನಾವು ಸಣ್ಣವ್ರದಾಗ ಓದ್ತಾ ಇದ್ವಿ, ರೈನ್ ನದಿ ಎಷ್ಟು ಅಂತರ ಅದ್ರಿಗೆ ಹಾಡಲ್ಲಿ ಉಪಯೋಗ ಎಲ್ಲ ಮಾಡ್ತೀವಿ, ಈಗ ಅದು ಬತ್ತುತ್ತಾ ಇದೆ. ಬ್ರಿಟನ್ನಲ್ಲಿ 20°C ಇರೋದು 40°C, ಯಾಕಾಯಿತು ಇದು? ಅದು ಬಿಡಿ, ನಮ್ಮಲ್ಲೇ ನೋಡಿ ಸರ್, ಅತಿವೃಷ್ಟಿ, ಅನಾವೃಷ್ಟಿ ಯಾಕೆ ಆಗ್ತಾ ಇದ್ದಾವೆ? ಈಗೆಲ್ಲ ಬೆಳೆಗಳನ್ನು ಬೆಳಿತೀವಿ, ಈಗ ಮಳೆ ಇಲ್ಲ ಅಂತಂದು ಒಂದು ಕಡೆ ರೈತರನ್ನ ಅಳಿದ್ರೆ, ಈಗ ಮಳೆ ಹೆಚ್ಚಿಗೆ ಆಗಿ ನಾವು ಅದನ್ನು ಕಾಳುಗಳನ್ನು ಮನೆಗೆ ಒಯ್ಲಿಕ್ಕೆ ಆಗದೆ ಇರೋ ಪರಿಸ್ಥಿತಿ ಬಂತು. ಎಷ್ಟು ಭೂಕಂಪಗಳಾಗ್ತಾ ಇದ್ದೀವಿ, ಇದೆಲ್ಲ ಯಾಕೆ ಆಗ್ತಾ ಇದೆ? ಅದಕ್ಕೆ ಉತ್ತರ, ನಾವು ಏನು ನೈಸರ್ಗಿಕ ಸಂಪನ್ಮೂಲಗಳು ಅದೇವಲ್ಲ, ಅವು ನಮ್ಮ ಬುದ್ಧಿವಂತಿಕೆ ನಾವು ಉಪಯೋಗ ಮಾಡ್ಕೊಂಡು ನಾವು ಬಳಸ್ಲಿಕ್ಕೆ ಹೋಗ್ತಾ ಇದ್ದೇವಲ್ಲ, ಅದಕ್ಕೆ ಪ್ರಕೃತಿ ತೋರಿಸ್ತಾ ಇದೆ, ಮನುಷ್ಯ ನೀನು ಬುದ್ಧಿವಂತಲ್ಲ, ಅದ್ರಲ್ಲಿ ಏನಾದರೂ ಏರ್ಪೇರು ಆದರೆ ಅದು ನಿನಗೆ ಹೊಡೆತ ಬೀಳ್ತದೆ ಅಂತ ನಮಗೊಂದು ಪಾಠನ ಕಲಿಸ್ತಾ ಇದೆ. ಈಗೂ ಕಲ್ತ್ಕೊಂಡು ಎಚ್ಚೆತ್ಕೊಳ್ತಾ ಇದ್ರೆ ನಮ್ದು ಅಳಿಗಾಲ ಅಂತ ಹೇಳಿನೇ. ಈಗ ಎಷ್ಟೇ ಜನ ನೋಡಿ ಸರ್ ತಮ್ಮ ಜೀವನಗಳನ್ನೆಲ್ಲ ಕಳ್ಕೊಂಡ್ರು, ಯಾಕಾಯಿತು ಅಂದರೆ ಇದೇ ಮುಖ್ಯವಾಗಿ ನಮ್ಮ ದುರಾಸೆ ಇದಕ್ಕೆ ಕಾರಣ. ಡಾಕ್ಟರ್ ಸುರೇಖ ಶಂಕನಗೌಡರು, ತಾವು ಸರಿಯಾದ ಮಾತನ್ನು ಹೇಳಿದ್ದೀರಿ, ಗಾಂಧೀಜಿಯವ್ರ ಮಾತು. ಯಾಕಂದ್ರೆ ಅವ್ರು ಯಾವಾಗಲೂ ಗುಡಿ ಕೈಗಾರಿಕೆಗಳಿಗೆ ಹೆಚ್ಚು ಒಂದು ಒತ್ತು ಕೊಡ್ತಾ ಇದ್ರು, ಅಂದ್ರೆ ವಿಶೇಷವಾಗಿ ಸಾವಯವ ಕೃಷಿಕರಿಗೆ ತುಂಬಾ ಒಂದು ಗೌರವ ನೀಡ್ತಾ ಇದ್ರು. ಯಾಕಂದ್ರೆ ನಮ್ಮನೆಯ ಒಂದು ಬದುಕು ಸ್ವಾವಲಂಬಿ ಆಗಿರ್ಬೇಕು, ನಾವು ಇನ್ನೊಬ್ಬರ ಮೇಲೆ ಅವಲಂಬಿತ ಇರಬಾರ್ದು. ನಾವು ನೋಡ್ರಿ ಈಗ ಗ್ರೀನ್ ರೆವಲ್ಯೂಷನ್ ಆದ ನಂತರ ನಮ್ಮ ರೈತ ಬಾಂಧವರಲ್ಲಿ ಏನು ಬಂದಿದೆ ಅಂದ್ರೆ, ನಾವು ಸಾಕಷ್ಟು ದುಡ್ಡು ಮಾಡಬೇಕು ಅನ್ನೋ ಭಾವನೆ. ಅಂದ್ರೆ ಅತಿ ದುರಾಸೆ ಮಾಡಿ ಇವತ್ತು ರಾಸಾಯನಿಕಗಳನ್ನು ಉಪ ಮಾಡಿದ್ವಿ, ಯೂರಿಯಾಗಳನ್ನು ಹಾಕಿದ್ವಿ. ಇವತ್ತು ನೋಡ್ರಿ ನಮ್ಮ ಎಷ್ಟೋ ಒಂದು ಆಹಾರ ಧಾನ್ಯಗಳು ಆರೋಗ್ಯವನ್ನು ಕಾಯ್ದುಕೊಳ್ಳುವ ನಿಟ್ಟಿನೊಳಗೆ ಸಮರ್ಪಕವಾಗಿಲ್ಲ ಅಂತ ಹೇಳಿ ಹೇಳ್ತಾ ಇದೆ. ಎಷ್ಟೋ ಒಂದು ಇಂಪೋರ್ಟ್ ಕ್ವಾಲಿಟಿ ಇರುವಂತಹ ಒಂದು ಆಹಾರ ಧಾನ್ಯಗಳು ಹೋಗಿ ವಾಪಸ್ ಬರ್ತಾ ಇದ್ದವು, ಅಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳಿವೆ ಅಂತೇಳಿ. ಅಂದ್ರೆ ಇವತ್ತು ನಾವು ಮಣ್ಣಿನ ಜೊತೆಗೆ ಆಟ ಆಡ್ತಾ ಇದ್ದೀವಿ ಅನ್ನೋ ಭಾವನೆ ಬರ್ತಾ ಇದೆ. ಅದು ಖಂಡಿತವಾಗಿ ಅಲ್ಲ, ಮಣ್ಣು ನಮ್ಮ ಜೊತೆಗೆ ಆಟ ಆಡಬೇಕು, ಅವಾಗ ಮಾತ್ರ ನಮ್ಮ ಬದುಕು ಚೆನ್ನಾಗಿರ್ತದೆ. ಆ ನಿಟ್ಟಿನೊಳಗೆ ಡಾಕ್ಟರ್ ಸುರೇಖ ಶಂಕನಗೌಡರ್ ಅವರೇ, ಈಗ ನಾವು ಮಣ್ಣಿನ ಒಂದು ಸಂರಕ್ಷಣೆಯನ್ನು ನಾವು ನೋಡ್ತಾ ಇದ್ದಾಗ ಹೇಗೆ ಈ ಒಂದು ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿ ಅದಕ್ಕೆ ಪೂರಕವಾಗಿ ನಿಲ್ಲಬಲ್ಲದು? ಸರಿ, ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಎಂಬಂತೆ ನಾವು ಕೃಷಿ ಇಲ್ಲದೆ ನಮಗೆ ಜೀವನನೇ ಇಲ್ಲ. ಅದು ಸುಸ್ಥಿರ ಆಗ್ಬೇಕಂದ್ರೆ ಹಿಂದಿನ ಹಿರಿಯರು ನಮಗೆ ಒಂದು ಪರಿಸರದಲ್ಲಿ ಏನು ಸಂಪನ್ಮೂಲಗಳನ್ನು ನಮಗೆ ಹೇಗೆ ಬಿಟ್ಟು ಹೋಗಿದ್ದಾರೆ ಅವ್ರು ಬಿಟ್ಟಂತಾನೆ ನಾವು ಆಸ್ತಿನ ಉಣ್ತಾ ಇದ್ದೀವಲ್ಲ. ಇದೇ ರೀತಿ ನಮ್ಮ ಮುಂದಿನ ಪೀಳಿಗೆಯವರು ಅದೇ ರೀತಿ ಇರಬೇಕು. ನಮ್ದೇನಿದು ಆಸ್ತಿ ನಾವು ಇರೋ ತನಕ ಬೇಕಾದಂಗೆ ಮಾಡ್ಕೊಂಡು ಹೋಗ್ತೀವಂತಲ್ಲ, ಇದು ನಮ್ಗೆ ಸಾಲ. ಇದನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವು ಬಿಟ್ಟು ಹೋಗ್ಬೇಕಾಗದ ಅತಿ ಅವಶ್ಯಕ ಆಗ್ತೈತಿ. ಅದು ಹೆಂಗೆ ಮಾಡ್ಕೋಬೇಕಂದ್ರೆ ಅದರ ಒಂದು ಸದುಪಯೋಗ ಮುಂದಿನವ್ರು ಪಡ್ಕೋಬೇಕಂದ್ರೆ ನಾವು ಕೆಲವೊಂದು ಮಣ್ಣಿನ ಬಗ್ಗೆ ಹೇಳ್ತಾ ಇದ್ದೀವಿ ಸರ್. ಈಗ ಒಂದು ಮಣ್ಣನ್ನು ಹೇಗಪ್ಪ ನಾವು ಕಾಪಾಡ್ಕೋಬೇಕಂದ್ರೆ ಅದನ್ನು ಫಲವತ್ತತೆ ಹೆಚ್ಚಿಗೆ ಮಾಡಬೇಕು. ಯಾವ ರೀತಿ ಮೊದಲಿನವ್ರು ಹೆಚ್ಚಿಗೆ ಮಾಡ್ತಿದ್ರು, ಈಗ ಎಷ್ಟೊಕೊಂಡು ಅದಕ್ಕೆ ವಾಪಸ್ ಏನಂತೀರಿ, ಈಗ ನೀವು ಬೆಳೆಗಳನ್ನು ಬೆಳೀತಾ ಇದ್ರಲ್ಲ ಅದರ ಪಳಿಗುಳಿಕೆಗಳನ್ನು ವಾಪಸ್ ಅದು ಭೂಮಿಗೆ ಹಾಕೋರು. ನಾವು ಹ್ಯೂಮಸ್ ಏನಂತೀವಿ ಮಣ್ಣಿನಲ್ಲಿ, ಅದಿದ್ದಾಗ ಮಾತ್ರ ಅದು ಹೆಚ್ಚಿಗೆ ನೀರು ಹಿಡೀಲಿಕ್ಕೆ ಸಾಧ್ಯ. ಈಗೇನಾಗಿದೆ, ತಾವು ಹೇಳಿದ್ರಲ್ಲ ನಾವು ಗ್ರೀನ್ ರೆವಲ್ಯೂಷನ್ ಆಯಿತು ಅಂಥೇಳಿ, ಆವಾಗಿನಿಂದ ಅದು ರೈತರಿಗೆ ಬೇಕಾಗಿರಲಿಲ್ಲ. ಆವಾಗ ನಮ್ಮ ಕಾಲಕ್ಕೆ ನಮಗೆ ಆಹಾರ ಉತ್ಪಾದನೆ ಹೆಚ್ಚಿಗೆ ಮಾಡಲೇಬೇಕಿತ್ತು. ಅದನ್ನು ಮಾಡಬೇಕು ಅಂತಂದರೆ ನಾವು ಕೆಮಿಕಲ್ ಫರ್ಟಿಲೈಸರ್ಸ್ ಅನ್ನೋ ರಾಸಾಯನಿಕಗಳೇನು ಉಪಯೋಗ ಮಾಡಲಿಕ್ಕೆ ಶುರು ಮಾಡಿದ್ವಿ. ಅಲ್ಲಿಂದ ಶುರುವಾಯಿತು ಅದನ್ನು ರಾಸಾಯನಿಕಗಳು ಉಪಯೋಗ ಮಾಡಲಿಕ್ಕೆ. ಅದು ಲಿಮಿಟ್ ಬಿಟ್ಟು ಅದನ್ನು ಉಪಯೋಗ ಮಾಡಿಕೊಂಡು ಈಗ ತಾವು ಹೇಳ್ದಂಗೆ ಆಹಾರ ವಿಷ ಮುಕ್ತವಾಗಿ ವಿಷ ಉಂಡು ಈಗ ನಾವು ವಿಷನೇ ಉಣ್ತಾ ಇದ್ದೀವಿ. ಅದಕ್ಕಾಗಿ ನಮ್ಮ ನೋಡ್ತೀರಾ, ನಮ್ಮ ದೇಹಗಳಾಗಲಿ ನಮ್ಮ ರೋಗಗಳಾಗಲಿ, ಈಗ ಕ್ಯಾನ್ಸರ್ನಂಥ ಅತಿ ವ್ಯಾಧಿಗಳು ನಮ್ಮನ್ನೆಲ್ಲ ಆವರಿಸ್ಕೊಂಡು ಬಿಟ್ಟಿದ್ದಾವೆ. ಯಾಕಂದರೆ ಇದು ಮುಖ್ಯವಾಗಿ ಬೆಳೆಗಳು, ಆ ಬೆಳೆಗಳಿಗೆ ಏನು ಬೇಕಂದರೆ ಫಲವತ್ತತೆ ಇರುವಂಥ ಮಣ್ಣು ಬೇಕು. ಆ ಫಲವತ್ತಿತ್ತು ಮಣ್ಣಿಗೆ ನಾವು ಕೊಟ್ಟಾಗ ಮಾತ್ರ, ನಾವೇನು ಕಾಂಪೋಸ್ಟ್ ಅಂತೀವಿ, ವರ್ಮಿ ಕಾಂಪೋಸ್ಟ್ ಅಂತೀವಿ, ಅದು ಭೂಮಿಗೆ ಬಿದ್ದಾಗ ಮಾತ್ರ ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯ. ನಾವು ಅದನ್ನು ಹಾಕ್ತಾ ಇಲ್ಲ, ಅದ್ರ ಬದಲಾಗಿ ರಾಸಾಯನಿಕಗಳನ್ನು ಹಾಕಿ ನಾವು ಹೆಚ್ಚಿಗೆ ಬೆಳಿಬೇಕು. ಆ ಒಂದು ದುರಾಸೆ ನಮಗೆ, ನಾವೆಷ್ಟು ಈಗ ಆಮೇಲೆ ಏನಾಗಿದೆ, ಎಷ್ಟು ಹಾಕಬೇಕು ಅನ್ನೋ ಅಂದಾಜು ರೈತರಿಗೂ ಸಿಗ್ತಾ ಇಲ್ಲ. ಒಂದು ಚೀಲ ಹಾಕ್ತೀವಿ, ಎರಡು ಚೀಲ ಹಾಕ್ತೀವಿ ಅಂತಾರೆ. ಆದರೆ ಈಗ ಒಂದು ಉದಾಹರಣೆ ಮೂಲಕ ಹೇಳಬೇಕಂದ್ರೆ, ಈಗ ನನಗೊಂದು ಹೋಳಿಗೆ ಇಷ್ಟ ಅನ್ಕೋರಿ, ನಾನು ಒಂದು ಹೋಳಿಗೆ ತಿನ್ಬೋದು, ಮ್ಯಾಕ್ಸಿಮಮ್ ಎರಡು ಹೋಳಿಗೆ ತಿನ್ಬೋದು. ಅದನ್ನು ಬಿಟ್ಟು ಅದನ್ನು ಇನ್ನೂ ತಿಂದರೆ ನನಗೇನಾಗುತ್ತೆ? ಅದೇ ರೀತಿ ಭೂಮಿಗೂ ಎಷ್ಟು ಬೇಕೋ ಅಷ್ಟು ಹಾಕಿದರೆ ಅದು ತನ್ನ ಹಿರ್ಕೊಳ್ತದೆ. ಅದಕ್ಕಿಂತ ಜಾಸ್ತಿ ಹಾಕಿದರೆ ಅದು ರೈತನಿಗೆ ಅದು ಏನಂತೀರಿ ಹೆಚ್ಚಿಗೆ ಖರ್ಚಾಗ್ತಾ ಇದೆ. ಅದು ನೀರಲ್ಲಿ ಹೋಗಿ ಕೆಳಗಡೆ ನಮಗೆ ನೀರು ಕಲುಷಿತ ಆಗ್ತಾ ಇದೆ ಅಥವಾ ಇವ್ಯಾಪರೇಟ್ ಆಗಿ ಹೋಗ್ತದೆ. ಹೀಗಾಗಿ ಅವನಿಗೆ ಖರ್ಚು ಜಾಸ್ತಿ ಆಗ್ತಿದೆ, ಬಟ್ ಅದರ ಫಲ ರೈತರಿಗೆ ಸಿಗ್ತಾ ಇಲ್ಲ. ಅದಕ್ಕಾಗಿ ಮಣ್ಣಿನ ಒಂದು ನಾವು ಫಲವತ್ತತೆ ನಾವು ಉಳಿಸ್ಕೊಳ್ಳೋದು ಬೆಳೆಸ್ಕೊಳ್ಳೋದು ಬಹಳ ಮುಖ್ಯ. ಅದಕ್ಕಾಗಿ ಅದ್ರ ಬಗ್ಗೆ ನಾವು ಹೆಚ್ಚಿಗೆ ಕಾಳಜಿ ವಹಿಸಿದ್ರೆ ಮಣ್ಣಿನ ಫಲವತ್ತೆ ಹೆಚ್ಚಿಸ್ಕೋಬೇಕಂದ್ರೆ ಬೇಕಾದಷ್ಟಿದೆ ಸರ್. ಜೋರಾಗಿ ಮಳೆ ಬಿದ್ದಾಗ ಅದೆಲ್ಲ ಹೋಗಿ ಕೆರೆ ಕೊಳಗಳಿಗೆ ಹೋಗ್ತಾ ಇದೆ. ಅಲ್ಲಿಂದ ಕೊನೆಗೆ ಮುಟ್ಟೋದಂದ್ರೆ ಮತ್ತೆ ಸಮುದ್ರನೇ. ಅಂದ್ರೆ ನಾವು ಫಲವತ್ತದೆ ಮಣ್ಣನ್ನ ಕಳ್ಕೊಳ್ತಾ ಇದ್ವಿ, ಮೇಲ್ಮಣ್ಣನ್ನ. ಅದ ಮೇಲ್ಮಣ್ಣ ಒಂದು ಇಂಚ್ ಆಗ್ಲಿಕ್ಕೆ ಎಷ್ಟೋ ಸಾವಿರಾರು ವರ್ಷಗಳು ಬೇಕಾಗಿದ್ದಾವೆ. ಅದನ್ನ ಸುಮ್ಮನೆ ಯಾಕೆ ನಾವು ಹಾಳು ಮಾಡ್ಕೋಬೇಕು? ಅದಕ್ಕೆ ನಾವು ಬದುಗಳನ್ನ ಹಾಕೊಳ್ಳೋದಾಗ್ಲಿ ಅಥವಾ ಬದುಗಳು ಗಟ್ಟಿಯಾಗಿ ನಿಲ್ಲಿಕ್ಕೆ ಒಂದು ನಾವು ಅದಕ್ಕೆ ಹುಲ್ಗಡ್ಡೆಯನ್ನು ಹಚ್ಕೊಳ್ಳೋದಾಗ್ಲಿ, ಕೆರೆ ಹುಳ್ಳೆತ್ಕೊಂಡು ಹಾಕೊಳ್ಳೋದಾಗ್ಲಿ ಅಥವಾ ಎರೆಹುಳು ಗೊಬ್ಬರನ ಬಳಸ್ಕೋದಾಗ್ಲಿ, ಈಗ ಜೈವಿಕ ಗೊಬ್ಬರಗಳು ಎಷ್ಟು ಉಪಯುಕ್ತ ಕೆಲಸ ಮಾಡ್ತವೆ, ಆದ್ರೆ ನಮ್ಗೆ ಇನ್ನೂ ಅದ್ರ ಬಗ್ಗೆ ಅಷ್ಟು ಜ್ಞಾನ ಅಂತಿ ಅಥವಾ ಬಳಕೆ ಆಗ್ತಾ ಇಲ್ಲ. ಇವನ್ನೆಲ್ಲ ನಾವು ಮಾಡಿಕೊಂಡು ಕೆಮಿಕಲ್ ಫರ್ಟಿಲೈಸರ್ ಬಳಸಬಹುದು, ಬಟ್ ಶಿಫಾರಸು ಎಷ್ಟಿದೆ? ಯಾಕಂದ್ರೆ ಮಣ್ಣಲ್ಲಿ ಏನೂ ಇಲ್ಲ ಅಂತಂದಾಗ ನಾವು ಬೆಳಿಲಿಕ್ಕೆ ಆಗೋದಿಲ್ಲ. ಅಷ್ಟೇ ಲಿಮಿಟೆಡ್ ಆಗಿ ಹಾಕಬೇಕು, ಅದು ಎಷ್ಟು ಬೇಕು ಅಷ್ಟನ್ನ ಉಪಯೋಗ ಮಾಡ್ಕೋಬೇಕು. ಅದ್ರ ಮುಖ್ಯವಾಗಿ ಮಣ್ಣಿಗೆ ಅದಕ್ಕೇನು ಬೇಕು ಅದರ ಊಟ ಪಳಿಯೊಳಿಕೆ ಏನು ನಾವು ಅಗ್ರಿಕಲ್ಚರ್ ವೇಸ್ಟ್ ಅಂತೀವಲ್ಲ ಅದನ್ನ ಹಾಕಬೇಕಾಗುತ್ತೆ. ಅದನ್ನ ಕಾಂಪೋಸ್ಟ್ ವರ್ಮಿ ಕಾಂಪೋಸ್ಟ್ ನಾವು ಯಾವ ರೀತಿ ಹಾಕ್ತೇವೋ ಅದು. ಆದ್ರೆ ತಾವು ಹೇಳಿದ್ರಿ ಮಣ್ಣಿಗೆ ಏನ್ ಬೇಕು ಆ ಊಟ ಕೊಡಬೇಕು, ನಮಗೆ ಊಟ ಬೇಕು ಅಂದ್ರೆ ಅಲ್ಲ. ಹೌದು, ಖಂಡಿತವಾಗಿ ಕೂಡ ಇವತ್ತು ಎರೆಹುಳುಗಳು ಇದ್ರೆ ಮಣ್ಣು ಅಂದ್ರೆ ಆರೋಗ್ಯವಾಗಿರ್ತದೆ. ಹಾಗೇನೆ ಸೂಕ್ಷ್ಮಾಣು ಜೀವಿಗಳು ಏನಾದ್ರು ಹೇಳಿದ್ರೆ ಬಯೋ ಒಂದು ಫರ್ಟಿಲೈಸರ್ಸ್ಗಳನ್ನ ಹಾಕೋದಾಯ್ತು ಅಂತ ಅಂದ್ರೆ ಮುಖ್ಯವಾಗಿ ನಮ್ಮ ಮಣ್ಣಿನ ಒಂದು ರಕ್ಷಣೆ ಮಾಡ್ಕೊಳ್ಳೋದು ಬಹಳ ಅವಶ್ಯಕತೆ ಅದ. ನಾವು ಡಬಲಿಂಗ್ ದ ಇನ್ಕಮ್ ಅಂತೇಳಿ ಈಗ ನಾವು ಕೇಂದ್ರ ಸರ್ಕಾರದ ಯೋಜನೆಗಳಿದೆ, ನಮ್ಮ ಸಾಕಷ್ಟು ಜನ ಪ್ರಚಾರ ಮಾಡ್ತಾ ಇದ್ದಾರೆ. ಅದು ಆಗಬೇಕು ಅಂತಂದರೆ ಸಮಗ್ರ ಕೃಷಿಗೆ ಒತ್ತು ನೀಡಲೇಬೇಕಾಗ್ತದೆ. ಅಂದರೆ ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿಯನ್ನು ನಾವು ವಾಪಸ್ ತೆಗೆದುಕೊಂಡು ಬರಬೇಕಾಗ್ತದೆ. ಈ ಮಣ್ಣಿನ ಒಂದು ಸಂರಕ್ಷಣೆ ಮತ್ತು ಮಣ್ಣಿಗೆ ಬೇಕಾದಂಥ ಆರೋಗ್ಯವನ್ನು ನಾವು ನೀಡಲಿಕ್ಕೆ ಸಾಧ್ಯ ಆದರೆ ನಮ್ಮ ಒಂದು ಆರ್ಥಿಕ ಆರೋಗ್ಯನೂ ಚಲೋ ಆಗ್ತದೆ. ನಿಜವಾಗಿ ಕೂಡ ಆ ನಿಟ್ಟಿನೊಳಗೆ ಸಾಕಷ್ಟು ಪ್ರಯತ್ನಗಳು ಆಗ್ತಾ ಇವೆ, ಅದು ಸ್ವಾಗತಾರ್ಹ ವಿಚಾರ. ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರತೆ ಕಾಪಾಡಿಕೊಳ್ಳೋ ನಿಟ್ಟಿನೊಳಗೆ ಮಣ್ಣಿನ ಒಂದು ಸಂರಕ್ಷಣೆ ಅವಶ್ಯಕತೆ ಬಹಳ ಇದೆ ಅಂತ ತಾವು ಹೇಳ್ತಾ ಇದ್ರಿ, ಅದು ಸಂತೋಷ. ಈಗ ಮುಖ್ಯವಾಗಿ ಇನ್ನೊಂದಂದರೆ ನೀರು. ಸಾಕಷ್ಟು ಮಳೆ ಆಗ್ತದೆ, ಆದರೆ ನಮಗೆ ಯಾವಾಗ ಬೇಕು ಅವಾಗ ಆಗೋದಿಲ್ಲ. ಹಂಗಾಗಿ ಮಳೆ ಆಗಿದ್ದು ಹರಿದು ಹೋಗ್ಬಿಡ್ತದೆ, ಆಮೇಲೆ ಸಾಯಿಲ್ ಎರೋಷನ್ ಆಗ್ತದೆ, ಮಣ್ಣು ಕೂಡ ನೀರು ಕೂಡ ಹರ್ಕೊಂಡು ಹೋಗ್ಬಿಡ್ತದೆ. ಎಷ್ಟೋ ನದಿ ಪಾತ್ರಗಳು ಇವತ್ತು ಶ್ರೀಮಂತ ಆಗಿವೆ, ಅದರಲ್ಲೇನು ಬಿತ್ತಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಅಲ್ಲಿ ನೀರನ್ನು ಒಂದು ನಾವು ಸಂರಕ್ಷಣೆ ಮಾಡಿ ಇಟ್ಕೊಳ್ಬೇಕು ಅಂತಂದಾಗ ಯಾವ ಕ್ರಮಗಳನ್ನು ನಾವು ಮಾಡ್ಬೋದು? ನಮ್ಮ ಹೊಲದಲ್ಲಿ ಬಿದ್ದಂಥ ನೀರು ನಮ್ಮ ಹೊಲದಲ್ಲೇ ಇರಬೇಕು, ಅದು ಆದಷ್ಟು ಇದ್ದು ನಮ್ಮ ಒಂದು ಮಣ್ಣಿಗೆ ಒಂದು ಆಹಾರವಾಗಬೇಕು. ಅಲ್ಲ, ವಿವಿಧ ಒಂದು ಕ್ರಿಮಿಕೀಟಗಳಿಗೆ ಒಂದು ಸೂಕ್ಷ್ಮಾಣು ಜೀವಿಗಳಿಗೆ ಒಂದು ಜೀವನವನ್ನು ನೀಡುವಂತಹ ಒಂದು ಸಾಧ್ಯತೆಗಳನ್ನು ಅದು ತೆರೆದಿಡಬೇಕು. ಅದು ಮಾಡಬೇಕು ಅಂದ್ರೆ ನಮ್ಮ ಒಂದು ಪ್ರಯತ್ನ, ಮನುಷ್ಯ ಪ್ರಯತ್ನ ಏನಿದೆ ಸರ್? ತಾವು ಹೇಳಿದ್ರ ನೀರು ಅತೀ ಅವಶ್ಯಕವಾಗಿ ಎಲ್ಲ ಜೀವಿಗಳಿಗೆ ಬೇಕಾದಂಥದ್ದು ಇದು. ಅದೇ ರೀತಿ ನಮ್ಮ ಭೂಮಿಗೂ ಅಷ್ಟೇ. ತಾವು ಹೇಳಿದ್ರಿ ನಮಗೆ ಬೇಕಾದಾಗ ಮಳೆ ಆಗೋದಿಲ್ಲ. ಹೌದು, ಅದು ನಿಸರ್ಗದಲ್ಲಿ ನಾವು ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಮ್ಗೆ ಬೇಕಂದಾಗ ಮಳೆ. ಆದರೆ ಬಿದ್ದಂಥ ಮಳೆ ನೀರನ್ನು ನಾವು ಹಿಡಿದಿಟ್ಕೊಂಡು ಅದನ್ನು ನಮಗೆ ಬೇಕಾದ ಉಪಯೋಗ ಮಾಡಲಿಕ್ಕೆ ನಮಗೊಂದು ಅವಕಾಶ ಇದೆ. ಈಗ ತಾವು ಹೇಳಿದ್ರಿ ಈಗ ಒಡ್ ಹಾಕೋದು, ಹೌದು. ಈಗ ನಾವೇನಾಗುತ್ತೆ, ಮಳೆ ಬಿದ್ದಾಗ ಅದು ಓಡ್ಕೊಂಡು ಹೋಗ್ತದೆ. ಅದನ್ನು ಓಡ್ಕೊಂಡು ಹೋಗೋ ನೀರಂತನ ನಾವು ತೆವಳ್ಕೊಂಡು ಹೋಗಬೇಕು. ತೆವಳ್ಕೊಂಡು ಹೋಗುವಂಥ ನೀರನ್ನು ನಾವು ಅಲ್ಲೇ ಬಿದ್ದು ಅಲ್ಲೇ ಇಂಗ್ಬೇಕು. ಸೊ ಬಿದ್ದಂಥ ಪ್ರತಿಯೊಂದು ಹನಿನೂ ಆ ಭೂಮಿಯಲ್ಲಿ ಇಂಗುವಂತೆ ಮಾಡಬೇಕು. ಆ ಭೂಮಿ ತಿಂಗುವಂತೆ ಮಾಡಲಿಕ್ಕೆ ನಾವು ಸಣ್ಣ ವಡ್ಗಳನ್ನು ಹಾಕೋಬೋದು, ಮತ್ತು ನಮ್ಮ ಇದು ಹೊಲ ಸುತ್ತ ಒಂದು ಬೇಲಿ ಟೈಪನ್ನು ಹಾಕ್ಕೊಂಡಾಗ ಅದನ್ನ ಅಲ್ಲೇ ಬಿದ್ದಂಥ ಮಳೆ ನೀರನ್ನ ನಾವು ಹಿಡಿದಿಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನಾವು ಬೇಕಂದ ಮಳೆ ಬೀಳೋದಿಲ್ಲ ಅಂದಾಗ ಕೆಲವೊಂದು ಅಡ್ಡ ಮಳೆ ಆಗ್ತಾವೆ ನೋಡಿ, ನಮ್ಮ ಬಿತ್ತನೆಗೆ ಅದು ಬೇಕೇ ಬೇಕು, ಮಣ್ಣು ಹಸಿಯಾಗಿರ್ಬೇಕಂತೀವಲ್ಲ. ಮಾಗಿ ಉಳುಮೆ ಮಾಡೋದು, ಸೊ ಮಾಗಿ ಉಳುಮೆ ಮಾಡೋದ್ರಿಂದ ಒಂದು ಅಡ್ಡ ಮಳೆಯನ್ನು ನಾವು ಹಿಡಿದಿಟ್ಕೋಬೋದು ನಮ್ಮ ಹೊಲದಲ್ಲಿ. ಎರಡನೇದಾಗಿ ಈ ಬಿಸಿಲಿಗೆ ನಾವೇನು ವಿಷ ಜಂತುಗಳು ನಮ್ಮ ಭೂಮಿಯಲ್ಲಿ ಇರ್ತವೆ, ಅದನ್ನು ನಾವು ಉಳುಮೆ ಮಾಡೋದ್ರಿಂದ ಅವು ಹೊರಗಡೆ ಬಂದಾಗ ಪಕ್ಷಿಗಳು ಹಾರಾಡಬೇಕಾದ್ರೆ ಅವನ್ನೆಲ್ಲ ತಿಂತವೆ. ಹೀಗಾಗಿ ಆ ವಿಷ ಜಂತುಗಳನ್ನ ನಾವು ಅದನ್ನು ನಾಶ ಮಾಡಲಿಕ್ಕೂ ಒಂದು ಅನುಕೂಲ ಆಗುತ್ತೆ. ಈ ರೀತಿ ನಮಗೆ ಪ್ರಯೋಜನ ಆಗಿರುವಂಥ ಮಾಗಿ ಉಳುಮೆಯನ್ನು ನಾವು ಮಾಡಲೇಬೇಕಾಗುತ್ತೆ. ಆಮೇಲೆ ಬೇಕಂದರೆ ಅಲ್ಪಾವಧಿ ಬೆಳೆನೂ ಬೆಳ್ಕೋಬೋದು. ಈಗ ನಮಗೆ ಅಡ್ಮಳೆ ಆತಂದರೆ ನಾವು ಗ್ರೀನ್ ಮ್ಯಾನ್ಯೂರ್ ನಾವು ಸೆಣಬು ಇಂಥವೆಲ್ಲ ಹಾಕಿದರೆ ಅವನ 45 ದಿನಕ್ಕಲ್ಲೇ ನಾವು ಹೊಲದಲ್ಲೇ ಮುಗ್ಗು ಹೊಡೆದ್ಬಿಟ್ರೆ ನಮ್ಮ ಹೊಲಕ್ಕೂ ಒಂದು ಮಣ್ಣಿಗೂ ಒಂದು ಫಲವತ್ತತೆ ಕೊಟ್ಟಂಗಾಗುತ್ತೆ. ಈ ರೀತಿ ಇಳಿಜಾರಿಗೆ ಅಡ್ಡ ಉಳುಮೆ ಮಾಡೋದ್ರಿಂದನೂ ನಾವು ನೀರು ಹರಿದೋಗೋದನ್ನು ಅದನ್ನು ನಿಂತುಕೊಂಡು ತೆವಳುಕೊಂಡು ಅಲ್ಲೇ ಹಿಂಗೋ ಥರ ಮಾಡಲಿಕ್ಕೆ ನಾವು ಮುಖ್ಯವಾಗಿ ಮಾಡಬೇಕಾಗತ್ತೆ. ಆಮೇಲೆ ಇನ್ನೊಂದೇನಂದರೆ ಸರ್, ಕೃಷಿ ಹೊಂಡ. ಈಗ ನಮ್ಮ ಸರ್ಕಾರದವರು ಕೃಷಿ ಹೊಂಡ ಸಲುವಾಗಿ ಸಬ್ಸಿಡಿ ಎಲ್ಲ ಕೊಟ್ಟರು. ಮುಖ್ಯವಾಗಿ ಏನಂದರೆ ನಮಗೆ ಯಾವಾಗ ನೀರು ಬೇಕು ಅವಾಗ ಇದನ್ನು ನಾವು ಬೇಕಂದರೆ ನಾವು ತೋಟಗಾರಿಕಾ ಸಸ್ಯಗಳನ್ನು ಹಚ್ಕೊಂಡ್ರೆ ಅದಕ್ಕೆ ನಾವು ನೀರಾವರಿ ಅಂತಲೂ ಉಪಯೋಗ ಮಾಡಿ ಪ್ರೊಟೆಕ್ಟಿವ್ ಇರಿಗೇಷನ್ ಏನಂತೀವಿ, ಆ ರೀತಿ ನಮಗೆ ಬೇಕಂದಾಗ ಈ ಮಳೆ ನೀರನ್ನು ನಾವು ಉಪಯೋಗ ಮಾಡ್ಕೊಳ್ಳಿಕ್ಕೆ ಒಂದು ಅನುಕೂಲ ಆಗಬೇಕು ಅಂಥೇಳಿ, ಈ ಎಲ್ಲಿ ನಮ್ಮ ಹೊಲದಲ್ಲಿ ಇಳಿಜಾರಿದೆ ಅಲ್ಲಿ ನಾವು ಕೃಷಿ ಹೊಂಡಗಳನ್ನು ಕಟ್ಕೊಂಡ್ರೆ ನೋಡಿರಿ ಅಲ್ಲಿರೋ ಜೀವ ಜಂತುಗಳಿಗೂ ಅದು ಒಂದು ನೀರು ಕೊಟ್ಟಂಗಾಗುತ್ತೆ. ಈಗ ನಾವು ದನಗಳನ್ನು ಕರ್ಕೊಂಡು ಹೋಗಿರ್ತೀವಿ ಹೊಲದಲ್ಲೆಲ್ಲ, ಅವು ನೀರಡಿಸ ಎಲ್ಲಿ ಸಿಗ್ತದೆ ನೀರು? ಈಗ ನೀರಿಂದ ಅನುಕೂಲನೂ ಎಷ್ಟು ಹಾಹಾಕಾರ ಎದ್ದಿದೆ ಅಂದರೆ ನಮಗೆ ಕುಡಿಲಿಕ್ಕೆ ಕಷ್ಟ, ಭಾಳ ಅಂದರೆ ಒಂದು ಬಾಟ್ಲು ತೊಗೊಂಡು ಹೋಗ್ತೀವಿ. ಬಟ್ ದನಗಳಿಗೆ ಬೇಕಂದಾಗ ಈ ರೀತಿ ನೀರು ಇರೋದ್ರಿಂದ ಈ ನಾವು ತೋಟಗಾರಿಕಾ ಸಸ್ಯಗಳನ್ನು ಹಾಕೋಬೋದು. ಮತ್ತು ಏನಾಗುತ್ತೆ, ನಮ್ಮಲ್ಲಿರೋ ಸಂಪನ್ಮೂಲಗಳನ್ನು ನಾವು ನೀವೇನು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂದ್ರಲ್ಲ, ಆ ರೀತಿ ನಮ್ಮ ಸಂಪನ್ಮೂಲಗಳಿಗೆ ಏನಿದ್ದಾವೆ, ಈಗ ನಮ್ಮಲ್ಲಿ ಕೃಷಿ ಹೊಂಡ ಮಾಡಿಕೊಂಡ್ವಾ, ಆಗಲಿ ಕೆಲವೊಂದು ಸಸ್ಯಗಳನ್ನು ತೋಟಗಾರಿಕೆ ಬೆಳೆಗಳನ್ನು ಸಸ್ಯಗಳನ್ನು ಹಚ್ಕೊಂಡ್ರೆ ಅವು ದೊಡ್ಡವಾಗೋ ತನಕ ನಮ್ಮ ನೀರು ಇದು ನೀರನ್ನು ಉಪಯೋಗ ಮಾಡಿಕೊಂಡು ಅವನು ದೊಡ್ಡ ಮಾಡೋದು. ನಾವು ಅಟ್ಲೀಸ್ಟ್ ಒಂದು 3 ವರ್ಷ ಆದರೂ ನೀರು ಹಾಕಿದರೆ ಸಾಕು, ಮುಂದೆ ತಾವೇ ಬೆಳ್ಕೋತಾವೆ. ಆದರೆ ಅವುಗಳನ್ನು ಕಾಯ್ಕೊಂಡು ಹೋಗಬೇಕು. ಮತ್ತು ಈ ಬದುಗಳನ್ನು ನಾವು ಹಾಕಿದರೆ ಅಲ್ಲಿ ನಾವು ಹುಲ್ಲುಗಳನ್ನು ಬೆಳೆಸಿದರೆ ಈ ಹುಲ್ಲುಗಳಿಂದ ನಾವು ದನಕರಿಗನೂ ನಾವು ಹುಲ್ಲನ್ನು ಹಾಕಿ ನಾವು ದನಕರನ್ನು ಜೋಪಾನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದರ್ವೈಸ್ ನಮಗೆ ಅವಕ್ಕೆ ಮೇವುಗಳನ್ನು ತಂದು ಹಾಕಬೇಕಂತಂದರೆ ಕಷ್ಟ. ಈ ನಾವಿರೋ ಬೆಳೆಗಳನ್ನೇ ನಾವು ನೋಡಿ, ಜೋಳ ಬೆಳೀತಾ ಇದ್ವಿ, ಜೋಳ ನಾವು ತಿಂತಾ ಇದ್ವಿ, ಆ ದಂಟನ್ನು ದನಕ್ಕೆ ಹಾಕ್ತಾ ಇದ್ವಿ, ಆ ಉಳಿದಿರೋದನ್ನು ಮತ್ತೆ ನಾವು ಒಲೆಗಾಗಿ ಹಚ್ಚಿ ಅದನ್ನು ಮಾಡಿ ಅದನ್ನು ಉಳಿದಿರೋದು ಮತ್ತೆ ನಾವು ಕಾಂಪೋಸ್ಟ್ ಮಾಡ್ತಾ ಇದ್ವಿ. ನೋಡಿ, ಒಂದೇ ಅಲ್ಲ, ಒಂದು ಬೆಳೆಯಿಂದ ನಾವು ಎಷ್ಟು ಉಪಯೋಗ ಮಾಡ್ಕೊಳ್ತಾ ಇದ್ವಿ. ಈಗ ಅದನ್ನು ನಾವು ಅಂಥ ಬೆಳೆಗಳನ್ನು ಬೆಳೀತಾ ಇಲ್ಲ ಅಂದಾಗ ಈಗ ಸೋಯಾಬೀನ್ ಬೆಳಿತೀವಿ. ಆ ಸೋಯಾಬೀನಲ್ಲಿ ಅದನ್ನ ಹಾರ್ವೆಸ್ಟ್ ಮಾಡಿಬಿಟ್ರೆ ಮುಗಿದೋಯ್ತು, ಅದು ನಾವು ಇದಕ್ಕೆ ಉಪಯೋಗ ಮಾಡ್ತಾ ಇಲ್ಲ ಫೌಡರಿಗೆ. ಈ ರೀತಿ ನಮ್ಮ ಹೂಬೇಕು, ನಮ್ಮ ಇಲ್ಲಿನ ದನಕರುಗಳಿಗೂ ಅದು ಉಪಯೋಗ ಆಗಬೇಕು. ಆ ರೀತಿ ಒಂದು ಬೆಳೆಗಳನ್ನು ಬೆಳೆಯೋದ್ರಿಂದ ಅದು ನಮ್ಮ ದನಗಳು ಚೆನ್ನಾಗಿರ್ತವೆ, ಮತ್ತು ಕೃಷಿಕರಾದಾಗೆ ನಮಗೂ ಒಂದು ಸುಸ್ಥಿರತೆಯನ್ನು ಕಾಯ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಇನ್ನೊಂದು ಮುಖ್ಯವಾಗಿ ಬೆಳೆ ಪದ್ಧತಿ ನೋಡಿ, ಏಕೆ ಬೆಳೆ ಪದ್ಧತಿಗೆ ನಾವು ಹೋಗ್ತಾ ಇದ್ದೀವಿ. ಬಟ್ ಮೊದಲೇನು ಮಾಡ್ತಿದ್ವಿ, ಅದನ್ನು ಮಿಶ್ರ ಬೆಳೆ ಮಾಡ್ಕೊಳ್ತಾ ಇದ್ವಿ. ಅವು ಸುತ್ತಲೆಲ್ಲ ಒಳಗಡೆ ಕಾಳುಗಳನ್ನು ಹಾಕ್ಕೊಂಡು ಸುತ್ತಮುತ್ತಲ ಜೋಳಗಳನ್ನು ಬೆಳ್ಕೊಂಡು ಕೀಟಗಳೇನು ಅಟ್ಯಾಕ್ ಆಗ್ತಾ ಇದ್ವು, ಅವು ಮುಖ್ಯ ಬೆಳೆಯನ್ನು ಬಿಟ್ಟು ಬೇರೆ ಬೆಳೆಗೆ ಬರಬೇಕು. ಆ ರೀತಿ ಈವನ್ ಈಗ ಚೆಂಡು ನೋಡ್ಕೊಡಿ, ಚೆಂಡು ನಾವು ಹಾಕಿದ್ವಿ ಅಂದರೆ ಒಂದು ಸಾಲು ಮನೆಗೆ ಹೂವಾಯಿತು. ಮತ್ತು ಇನ್ನೊಂದು ಏನಂದ್ರೆ, ಇವು ಇದು ಬಣ್ಣ ಏನಿರ್ತದೆ ಹೂವಿನ ಬಣ್ಣ, ಅದು ಕೀಟಗಳನ್ನ ಆಕರ್ಷಣೆ ಮಾಡಿಕೊಂಡು ಆ ಮುಖ್ಯ ಬೆಳೆಯನ್ನ ತಿನ್ನೋದನ್ನ ತಪ್ಪಿಸಿ ಅದು ತಾನು ಬಲಿಯಾಗ್ತದೆ. ಈ ರೀತಿ ನಾವೇನು ಬೆಳೆಗಳನ್ನ ಬೆಳೀತಾ ಇದ್ವಿ ಅದನ್ನ ಮಾಡ್ಕೋಬೇಕು. ಈಗ ಬೆಂಡಿ ಬೆಳೆ, ಬೆಂಡಿನೂ ಒಂದು ಸಾಲು ಹಾಕಿರೋದ್ರಿಂದ ಆ ಎಲೆಗಳಿಗೆ ಬರ್ತವೆ ಹೊರತು ಕೀಟಗಳು ಮುಖ್ಯ ಬೆಳೆಗೆ ಹೋಗೋದಿಲ್ಲ. ಈ ರೀತಿ ನಾವು ಯಾವ ರೀತಿ ನಾವು ಅಲ್ಲಿ ವೈವಿಧ್ಯತೆಯನ್ನ ಮಾಡ್ಕೋಬೇಕು. ಅವಾಗ ನೋಡ್ರಿ, ಅಕ್ಕಿ ಕಾಳೆಲ್ಲ ಮನೇಲಿ ಹಾಕೊಳ್ತಾ ಇದ್ವಿ ನಾವು, ಬೇಕಾದಂತ ಸೀರಿಯಲ್ಸ್ ಆಗ್ಲಿ, ಪಲ್ಸಸ್ ಆಗ್ಲಿ, ಏಕದಳ ದ್ವಿದಳ ಧಾನ್ಯಗಳೆಲ್ಲ ನಮ್ಮ ಹೊಲದಲ್ಲೇ ಇರ್ತಿದ್ವು. ಅಕ್ಕಿ ಕಾಳಗಳನ್ನ ಹಾಕೊಂಡು ನಮ್ಮ ವರ್ಷಕ್ಕೆ ಏನ್ ಬೇಕಾದ್ ಮಾಡ್ತಾ ಇದ್ವಿ. ಈಗಿಲ್ಲ, ಪ್ರತಿಯೊಂದು ನಾವು ಡಿಪೆಂಡ್ ಆಗ್ತಾ ಇದೀವಿ. ಈಗ ಸಿರಿಧಾನ್ಯಗಳ ತಿನ್ನಂತ ಇಷ್ಟು ನಾವು ಪ್ರಚಾರ ಮಾಡ್ತಾ ಇದೀವಿ, ಬಟ್ ಸಿರಿಧಾನ್ಯಗಳನ್ನ ನಾವೇ ಬೆಳೀತಾ ಇಲ್ಲ, ಅದು ಪ್ರೊಸೆಸಿಂಗ್ ಸಹಿತ ಇಷ್ಟು ಕಷ್ಟ. ಅದಕ್ಕಾಗಿ ಇದ್ರ ಬಗ್ಗೆ ಈಗ ಪ್ರಚಾರ ಸಿಗ್ತಾ ಇದೆ, ರೈತರು ಮುಂದೆ ಬರ್ತಾ ಇದ್ದಾರೆ. ಈ ರೀತಿ ನಾವು ಸಿರಿಧಾನ್ಯಗಳನ್ನ ಬೆಳೆಯೋದ್ರಿಂದ ನಮ್ಮ ಆರೋಗ್ಯ ಉತ್ತಮವಾಗಿ ನಾವೇನೀಗ ನಾವು ಈ ವ್ಯಾಧ್ಯಗಳನ್ನೆಲ್ಲ ಅಂತಿದ್ವಲ್ಲ ಇದನ್ನು ಹೋಗಿಸ್ಲಾಡಕ್ಕೆ ಒಂದು ಕಾರಣ ಆಗ್ತದಂತೆ. ಮತ್ತು ಇನ್ನೊಂದು ಅವ್ರು ನೀರಂದಾಗ ನನಗೆ ಇನ್ನೊಂದು ನೆನಪಾಯಿತು, 2000 ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಒಂದು PPT ಮಾಡಿದರು, ಆವಾಗ ನಂಗೆ ಅದನ್ನು ನೋಡಿದ್ದೆ. ಏನಂದ್ರೆ ಹೇಳಿದ್ರಂದ್ರೆ ಅವರು ಇನ್ನೊಂದು ಅಂದರೆ 2000 ಹೇಳಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ, ಇನ್ನೊಂದು 70 ನೀವೇನೀಗ ನೀರನ್ನು ಎಷ್ಟು ಪೋಲಾಗಿ ಬಳಸ್ತಾ ಇದ್ದೀರಲ್ಲ, ಇದನ್ನೇ ಮಾಡಿದರೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಒಂದು ದಿನಕ್ಕೆ ಒಬ್ಬ ಮನುಷ್ಯನಿಗೆ 0.5 liter ನೀರು ಸಿಗ್ಲಿಕ್ಕೆ ಅಷ್ಟೇ ಸಾಧ್ಯ. ನಾವೀಗ 4-5 liter ಕುಡಿದ್ರೇ ನಮಗೀಗ ರೋಗಗಳಂತೀವಿ. ಬರೀ ನಮ್ಮ ದೇಹದಲ್ಲಿ 0.5 liter ನೀರು ನಾವು ಕುಡಿಯೋದಾದರೆ ನಮ್ಮ ದೇಹದಲ್ಲಿರೋ ವಿಷ ಹೆಂಗೆ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ? ನಮಗೆಲ್ಲ ಗೊತ್ತೇ ಇದೆ ಸರ್, ನಾವು ನೀರು ಹೆಚ್ಚಿಗೆ ಕುಡಿತೀವಿ ಅಷ್ಟು ನಮಗೆ ಕಿಡ್ನಿ ವಿಷಕಾರಿ ವಸ್ತುಗಳ ಹೊರಗೆ ಹಾಕ್ಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಓದ್ತಾ ಇದ್ವಿ. ಈಗ ಅದೇ ರೀತಿ ಇಲ್ಲ ಅಂತಂದರೆ, ಆಮೇಲೆ ಹೇಳಿದಾರು ಲೈಫ್ ಎಕ್ಸ್ಪೆಕ್ಟೆನ್ಸಿ ಬರೀ 35 35 ನಮ್ಮ ಜೀವನನೇ ಮುಗಿದೋತು ಈ ನೀರು ಇಲ್ದಕ್ಕೆ. ಆಮೇಲೆ ಏನು ಹಸಿರು ಝೋನ್ ಎಲ್ಲೆಲ್ಲಿ ಇದೆ ಅಥವಾ ನೀರು ಎಲ್ಲಿದೆ ಅದನ್ನು ಕಾಯ್ಲಿಕ್ಕೆ ಬಂದು ಕಿಡ್ಕೊಂಡು ಕಾಯೋರಿರ್ತಾರೆ, ಅಷ್ಟು ಬರೀ ನಮ್ಮ ಪರಿಸ್ಥಿತಿ ಬರ್ತದೆ. ಆಮೇಲೆ ನಾವು ಆಗಲೇ ಹೇಳ್ತಾ ಇದ್ದಲ್ಲ ನಮ್ಮ ಮುಂದಿನ ಪೀಳಿಗೆ ನಾವು ಬಿಟ್ಟು ಹೋಗ್ಬೇಕಂತೇಳಿ, ಆ ಮುಂದಿನ ಪೀಳಿಗೆದವ್ರು ಕೇಳ್ತಾರೆ, ಅಪ್ಪ ಅವಾಗಿನ ಕಾಲದಲ್ಲಿ ಏನೋ ಪೈಪ್ ಹಿಡ್ಕೊಂಡು ನೀರು ಬಿಟ್ಟು ಕಾರ್ ತೊಳಿತಿದ್ರೆ ಅಂತ ಇದು ನಿಜಾನಾ ಅಂತ. ಆಮೇಲೆ ಹೆಣ್ಮಕ್ಳು ತಲೆನೆಲ್ಲ ಬೋಳಿಸ್ಲೇಬೇಕು ಕಂಪಲ್ಸರಿ, ಯಾಕಂದ್ರೆ ನೀರೇ ಇಲ್ಲ ತಲೆ ಸ್ನಾನ ಮಾಡಲಿಕ್ಕೆ, ಮಿನರಲ್ ವಾಟರ್ಲೇ ನಾವು ಮೈ ತೊಳ್ಕೋಬೇಕು. ಆ ರೀತಿ ಪರಿಸ್ಥಿತಿ, ಅಷ್ಟು ನಾವು ಅಲ್ಟ್ರಾವೈಲೆಟ್ ರೇಡಿಯೇಷನ್ಗೆ ನಾವು ಒಳಗಾಗಿ ಎಲ್ಲ ಏನಂತೀರಿ ರೋಗಗಳಿಗೂ ಬಲಿಯಾಗ್ತೀವಿ ಅಂತೇಳಿ ಎಚ್ಚರಿಸಿದ್ದಾರೆ. ಇನ್ನೂ ನಾವು ಈ ಎಚ್ಚರಿಕೆ ಗಂಟೆಗೆ ನಾವು ಕೇಳಿಲ್ಲ ಅಂದರೆ ಮುಂದೆ ನಮ್ಮ ಸ್ಥಿತಿ ಬಹಳ ಬಹಳ ಅಂದರೆ ಶೋಚನೀಯ ಆಗ್ತದೆ. ಡಾಕ್ಟರ್ ಸುರೇಖ ಸಂಗನಗೌಡರವರೇ, ನೀರು ಮತ್ತು ಮಣ್ಣಿನ ಒಂದು ಸಂರಕ್ಷಣೆ ಮಾಡದೆ ಹೋದರೆ ಎಂಥ ಒಂದು ಅನಾಹುತಗಳಾಗೋ ಸಾಧ್ಯತೆ ಇದೆ? ಯಾಕಂದರೆ ಮುಖ್ಯವಾಗಿ ನೀರು ಎಷ್ಟು ಜೀವಜಲ ಅಂತಾರೆ, ನೀರು ಹೇಳ್ತದೆ ನೀರು ಅಂಥೇಳಿ, ಅದೇ ಬೇಡ ಅಂತ ನಾವಂದರೆ ಅದು ಹೆಂಗೆ ಹೇಳ್ತದೆ ನೀರು ಅಂಥೇಳಿ. ಖಂಡಿತವಾಗಿ ಕೂಡ ಇದು ಬಹಳ ಮಾರ್ಮಿಕವಾದ ಮಾತು. ತಾವು ಈಗ ಸಮುದಾಯ ವಿಜ್ಞಾನ ವಿಭಾಗದೊಳಗೆ ಪ್ರಾಧ್ಯಾಪಕರಾಗಿದ್ದೀರಿ, ಅಂದರೆ ಸಾಕಷ್ಟು ಅನುಭವ ಉಳ್ಳಂಥವ್ರು. ಏಕ ಬೆಳೆ ಕೃಷಿ ಬದಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು ಅಂತ ಅಂದರೆ, ವಿಶೇಷವಾಗಿ ಸಹಜ ಕೃಷಿ ಅಥವಾ ಸಾವಯವ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಆದರೆ ಈ ಮಣ್ಣಿನ ಸಂರಕ್ಷಣೆ ಮಾಡ್ಬೋದು, ಹಾಗೆಯೇ ನೀರನ್ನು ಕೂಡ ಉಳಿತಾಯ ಮಾಡ್ಬೋದು, ಅದನ್ನು ನಮ್ಮ ಹೊಲದಲ್ಲಿರುವಂಗೆ ಕೃಷಿ ಹೊಂಡಗಳನ್ನೆಲ್ಲ ಮಾಡ್ಬೋದು. ಅದಕ್ಕೆ ಕುಟುಂಬ ಸಮೇತವಾದ ಒಂದು ಕೃಷಿ ಜೀವನ ಬಹಳ ಅವಶ್ಯಕತೆ ಇದೆ. ಇವತ್ತಿನ ಮಟ್ಟಿಗೆ ನಮ್ಮ ಕೃಷಿಕರು ಏನಾಗಿದ್ದಾರೆ, ಅನಾಥರಾಗಿದ್ದಾರೆ. ಮನೆಯಲ್ಲಿ ಮನೆಯವರನ್ನ ಕೃಷಿ ಚಟುವಟಿಕೆಗಳಿಗೆ ಅವರು ಪಾಲುದಾರನಾಗಿ ಮಾಡೋದಿಲ್ಲ, ತಾವೊಬ್ಬರೇ ಓಡಾಡ್ತಾರೆ, ಆಳುಗಳ ಕಾಳುಗಳಿಗೆ ಹೋರಾಡ್ತಾರೆ. ಹೀಗಾಗಿ ಅವತ್ತು ಅವರಿಗೆ ಒಂದು ಸಮುದಾಯ ಭಾವನೆ ಇರುವುದಿಲ್ಲ, ನಾವು ಸಮುದಾಯ ಕೃಷಿ ಮಾಡ್ತಾ ಇದ್ದೇವೆ ಅನ್ನೋ ಭಾವನೆ ಇರುವುದಿಲ್ಲ. ಹೀಗಾಗಿ ಎಷ್ಟೋ ಸೋಲಿಕ್ಕೆ ಇದು ಒಂದು ಕಾರಣ. ಒಂದು ಸಹಜ ಕೃಷಿ ಅಥವಾ ಸಮಗ್ರ ಕೃಷಿ ಮಾಡಬೇಕು ಅಂತಂದಾಗ ಸಮುದಾಯದ ಪಾತ್ರ, ವಿಶೇಷವಾಗಿ ನಮ್ಮ ಕುಟುಂಬದ ಪಾತ್ರ ಏನಿದೆ, ನಮ್ಮ ಮಹಿಳೆ ಕೂಡ ಒಳ್ಳೆ ಕೃಷಿ ಮಹಿಳೆಯಾಗಿ ಒಂದು ಸಾಥ್ ನೀಡಲಿಕ್ಕೆ ಸಾಧ್ಯ ಆದರೆ, ಮಕ್ಕಳು ಕೂಡ ತಂದೆ ತಾಯಿ ಜೊತೆಗೆ ಕೂಡಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆದರೆ ಬದುಕು ನಂದನವನ ಆಗೋದಿಲ್ವಾ ಹೇಗೆ? ಹೌದು ಸರ್, ನೀವು ಕುಟುಂಬ ಕೃಷಿ ಅಂದ್ಕೊಂಡು ನನಗೊಂದು ನೆನಪನ್ ಸರ್. ನಾನು ಹಿಂದೆ ನಾನು ಬೆಂಗಳೂರಲ್ಲಿ ಕೆಲಸ ಮಾಡಬೇಕಾದ್ರೆ ಡಾಕ್ಟರ್ ರುದ್ರಾರಾಧ್ಯ ಅಂತ ಒಬ್ಬರಿದ್ದರು, ನಮ್ಮ GKVK ಕೆಲಸ ಮಾಡ್ತಾ ಇದ್ರು. ಆವಾಗ ಅವರು ಒಂದು ಮಾಡೆಲ್ ರೆಡಿ ಮಾಡಿದ್ರು ಸರ್, 1 acre ನಾವು ಸಮಗ್ರ ಕೃಷಿ ನಾವು ಹೇಗೆ ಮಾಡ್ಕೋಬಹುದು ಅಂಥೇಳಿ. ಬಹಳ ಕೆವಿಕಲ್ ಇದ್ರು ಅವರು, ಬಹಳ ಪಾಪ್ಯುಲರ್ ಆಯಿತು, ಬಹಳ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದರು. ಅವ್ರ ಪ್ರಕಾರ ಏನಂದರೆ, ಇರೋದು 1 acre ಅಂದರೆ ನಾವು ನಮ್ಮ ಮಾರ್ಜಿನಲ್ ಸ್ಮಾಲ್ ಫಾರ್ಮರ್ಸೇ ನಮ್ಮಲ್ಲಿ ಜಾಸ್ತಿ ಇರೋದು. ಸೊ ಯಾವ ರೀತಿ ನಾವು ಇಳಿಜಾಪಿಗೆ ಅನುಗುಣವಾಗಿಕೊಂಡು ಯಾವ ರೀತಿ ನಾವು ಬೆಳೆಗಳನ್ನ ಬೆಳ್ಕೋಬೇಕು ಅಂಥೇಳಿ. ಸೊ ನಾವು ಇಳಿಜಾಪ ಅಂದರೆ ಮೇಲ್ಗಡೆ ಎತ್ತರದ ಜಾಗದಲ್ಲಿ ನಾವು ಅರಣ್ಯ ಸಸ್ಯಗಳನ್ನು ಮತ್ತು ತೋಟಗಾರಿಕೆ ಸಸ್ಯಗಳನ್ನ ಬೆಳೆಸ್ಕೋಬೇಕು. ಮತ್ತು ಅಲ್ಲಿ ಬೆಳೆ ಅಂದರೆ ಆ ಕಡೆ ರಾಗಿ, ನಾವು ಹಿಂಗಿಲ್ಲಿ ಜೋಳ ತಿಂತೀವಲ್ಲ ಆ ಕಡೆ ರಾಗಿ. ಸೊ ರಾಗಿ ಮತ್ತು ಅವರೆ, ರಾಗಿ ಮತ್ತು ಶೇಂಗಾ ಅಂದರೆ ಏಕದಳ ದ್ವಿದಳ, ಅದನ್ನು ಬೆಳ್ಕೊಂಡು ಮುಂದೆ ಒಂದು ಇದರಲ್ಲಿ ತಮ್ಮ ಮನೆ ಅಂದರೆ 4 ಇರಲಿಕ್ಕೆ ಯಾವ ರೀತಿ ಅದನ್ನ ಒಂಥರ ಗುಡಿಸಲು ಟೈಪು ಏನು ಅವರು ಎಂಥದ್ದು ಮನೆ ಹಾಕ್ಕೊಳ್ತಾರೆ ಅದನ್ನು ಹಾಕ್ಕೊಂಡು ದನ ಕರುಗಳನ್ನ ಇಟ್ಟುಕೊಂಡು ಈ ನೀರು ಮೇಲ್ಗಡೆ ಏನು ಹರಿ ಬರ್ತದೆ ಅದಕ್ಕೆ ಒಂದು ಕೃಷಿ ಹೊಂಡ ಮಾಡಿಕೊಂಡು ಆ ಕೃಷಿ ಹೊಂಡದ ಮೇಲ್ಗಡೆ ಒಂದು ಇದನ್ನು ಮಾಡಿದರು ಸರ್ ಅವರು ಪೌಲ್ಟ್ರಿ. ಆ ಪೌಲ್ಟ್ರಿ ಬರ್ಡ್ಸ್ ಜೊತೆಗೆ ಅದು ಅವರಿಗೆ ಒಂದು ತತ್ತಿನೂ ಕೊಡ್ತದೆ ಅಥವಾ ನಾನ್ ವೆಜ್ ಇದ್ದವ್ರು ಚಿಕನ್ನು ತಿಂತಾರೆ. ಅದಲ್ಲದೆ ಅದು ಫಿಕಲ್ ಮ್ಯಾಟ್ರ್, ನಾವು ಕೋಳಿಗಳೇನು ಸಾಕಿರ್ತೀವಲ್ಲ ಅದು ಮೀನುಗಳಿಗೆ ಆಹಾರ, ಕೆಳಗಡೆ ಮೀನನ್ನು ಸಾಕಿದ್ರು. ಮತ್ತು ಹೊಂಡ ಸುತ್ತ ಅವರು ತರಕಾರಿ ಬೆಳೆಗಳನ್ನು ಬೆಳ್ಕೊಂಡಿದ್ರು, ಕ್ರೀಪರ್ಸ್ ಏನಂತೀವಿ ನಾವು, ಈಗ ನಾವು ಹಾಗಲಕಾಯಿ ಆಗಿರ್ಬೋದು ಹೀರೆಕಾಯಿ ಏನಂತೀವಿ ಅವನ್ನೆಲ್ಲ ಇದ್ರ ಸುತ್ತ ಬೆಳ್ಕೊಂಡಿದ್ರು. ಮತ್ತು ದನ ಕಳಗಳನ್ನ ಇಟ್ಕೊಂಡಿರೋದ್ರಿಂದ ಕಾಂಪೋಸ್ಟ್ ಅವರೇ ಮಾಡಿಕೊಂಡ್ರು, ಅಂದರೆ ನಾವು ವಾಪಸ್ ನಾವು ಭೂಮಿಗೆ ಹಾಕ್ಬೇಕಂತೀವಲ್ಲ ಅದನ್ನೇ ಅವರು ಹಾಕ್ತಾಯಿದ್ರು ಕಾಂಪೋಸ್ಟಿಂಗ್ ಮಾಡಿ. ಮತ್ತು ಗೋಬರ್ ಗ್ಯಾಸ್ ಮಾಡ್ಕೊಂಡಿದ್ರು. ಅಂದರೆ ಅವರು ಹೆಂಗೆ ತೋರಿಸಿದ್ರು ಅಂದರೆ, ಇರೋ ಅಂಥ ಒಬ್ಬ ರೈತ ಕಡಿಮೆ ಖರ್ಚನ್ನ ಹೊರಗೆ ಅವನು ಉಪಯೋಗ ಮಾಡ್ಕೋಬೇಕು, ತಾನು ಏನು ಬೆಳೀತಾನೆ ಅವನ ಜೀವನಕ್ಕೆ ಅಂದರೆ ನಾಲ್ಕು ಜನಕ್ಕೆ ಸಾಕಾಗೋಷ್ಟು ಅವನು ಒಂದು ಎಕರೆಯಲ್ಲಿ ಬೆಳ್ಕೋಬೋದು ಅಂತ ತೋರಿಸಿದ್ರು. ಈವನ್ ಕಾಯಿಪಲ್ಲೆಗಳೇನು, ಮೆಡಿಸಿನಲ್ ಪ್ಲ್ಯಾಂಟ್ಸು, ಮನೆಗೆ ಬೇಕಾದಂಥ ಹೂಗಳು, ಪ್ರತಿಯೊಂದನ್ನು ಅವರು ಅದರಲ್ಲೇ ಮಾಡಿಕೊಂಡು ಬಹಳ ಚೆನ್ನಾಗಿ ತೋರಿಸಿದ್ರು. ನೀವೇನು ಕುಟುಂಬ ಕೃಷಿ ಅಂದಲ್ಲ, ಸೊ ನಾಲ್ಕು ಜನನು ಚೆನ್ನಾಗಿ ಜೀವನ ಮಾಡುವಂಥದ ಒಂದನ್ನು ಒಂದು ಮಾಡೆಲನ್ನು ತೋರಿಸಿದ್ರು. ಅದು ನನಗೆ ಬಹಳ ಇನ್ನೂ ನೆನಪಿದೆ. ನಮ್ಮ ಡಾಕ್ಟರ್ ದ್ವಾರಕಿನಾಥನ್ ಅವರು ನಮಗೆ ಇದನ್ನು ಎಕ್ಸ್ಪೋಷನ್ ಮಾಡ್ಕೊಳ್ಳಿ, ನೀವು ನಿಮಗೂ ಕಲಿಯೋರಿಗೆ ಗೊತ್ತಾಗಬೇಕು ಯಾವ ರೀತಿ ನೀವು ರೈತರಿಗೂ ಹೇಳೋದಾದರೆ ಯಾವ ರೀತಿ ನೀವು ಹೇಳಬೇಕು ಅಥವಾ ಯಾವ ರೀತಿ ಅವ್ರಿಗೂ ನೀವೊಂದು ಕರ್ಕೊಂಡು ಹೋಗಿ ತೋರಿಸ್ಬೇಕು ಅನ್ನೋದಂದ ಫಸ್ಟ್ ನಮಗೆ ಶಿಕ್ಷಕರಿಗೆ ಗೊತ್ತಾಗಬೇಕಲ್ಲ ಅಂದ್ಕೊಂಡು ನಾವು ಕೆಲಸ ಮಾಡಬೇಕಾದ್ರೆ ಅವಾಗ ಅದನ್ನು ಕಳಿಸಿದ್ರು. ಹೀಗಾಗಿ ಸರ್, ನಾವು ಕುಟುಂಬ ಕೃಷಿ ಮೊದಲಿಗೆ, ಆಮೇಲೆ ಈಗ ಸಮುದಾಯ ಕೃಷಿ. ಈಗ ಸಮುದಾಯ ಕೃಷಿ ಅಂದರೆ ನೋಡಿ, ಈಗ ನಮಗೇನಾದರೂ ಒಂದು ಸಾಮಾನು ಬೇಕಾಗ್ತಿ, ಈಗ ನಾವು ಬಯೋಫರ್ಟಿಲೈಸರ್ಸ್ ಬಗ್ಗೆ ಮಾತಾಡ್ತಿದ್ವಿ. ಈಗ ಬಯೋಫರ್ಟಿಲೈಸರ್ಸ್ ಮೇ ಬಿ ಒಂದು ಕೆ ಜಿಗೆ ನಾವು ಒಂದು 45 ರೂಪಾಯಿ ಅಷ್ಟೇ ಇದೆ. ರೈತ ಒಬ್ಬೊಬ್ಬರೇ ಹೋಗಿ ತರೋಕ್ಕಿಂತ ನಾವು ಈ ಗುಂಪಲ್ಲಿ ಇದನ್ನು ಹೋಗಿ ಯಾರೊಬ್ಬರು ತರೋದು ಅಥವಾ ನಾವು ಮಾರ್ಕೆಟ್ ಮಾಡಬೇಕಾದ್ರೆ ಗುಂಪಲ್ಲಿ ಮಾರ್ಕೆಟ್ ಮಾಡಿದರೆ, ಈ ಸಮುದಾಯದಲ್ಲೇ ನಾವು ಈ ರೀತಿ ನಾವು ಒಂದು ಗುಂಪು ಕಟ್ಕೊಂಡು ಮಾಡಿಕೊಂಡು, ಈಗ ನಾವು SHG ಅಂತೀವಿ, ಒಂದು ಸ್ವಾವಲಂಬನೆಯಾಗಿ ನಾವು ಬೆಳೀಲಿಕ್ಕೆ ಈ ರೀತಿ ಗುಂಪುಗಳಲ್ಲಿ ನಮಗೆ ಬಹಳ ಅನುಕೂಲ ಆಗುತ್ತೆ. ಈ ರೀತಿಯೂ ನಾವು ರೈತರೆಲ್ಲ ಸೇರಿಕೊಂಡು ಮಾಡಿದರೆ, ಮತ್ತೇನು ದ್ವಿತೀಯ ಕೃಷಿ ಬಗ್ಗೆನೂ ಮಾತಾಡ್ತೀವಿ ಸರ್. ಈಗ ನಾವೇನು ಮುಖ್ಯ ಬೆಳೆ ಬೆಳೀತಾ ಇದ್ದೀವಿ, ನಾವು ಅಷ್ಟರ ಮೇಲೆ ರೈತರು ಡಿಪೆಂಡ್ ಆಗದೆ ಅದಕ್ಕೆ ನಾವು ಉಪಕಸುಬುಗಳನ್ನು ಏನು ಮಾಡ್ಕೋಬೋದು. ಈಗ ನಾವು ಮೊನ್ನೆ ಕೃಷಿ ಮೇಳದಲ್ಲಿ ಎಷ್ಟು ಜನ ನಾವು ರೈತರನ್ನೆಲ್ಲ ಕರೆಸಿದ್ವಿ, ಎಲ್ಲವರು ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ಕಂಡುಕೊಂಡವರಿದ್ರು. ಬಹಳ ಖುಷಿಯಾಯಿತು ನಮಗೆ. ಅಂದರೆ ರೈತ ದ್ವಿಗುಣ ಅಲ್ಲ, ಇನ್ನೂ ಹೆಚ್ಚಿಗೆ ಪಟ್ಟು ಮಾಡಲಿಕ್ಕೆ ಸಾಧ್ಯ. ಆದರೆ ಯಾವ ರೀತಿ ಮಾಡಬೇಕನ್ನೋದು ಅವರಿಂದ ನಾವು ತಿಳ್ಕೊಳ್ಳಿಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ರು ಕೃಷಿ ವಿಶ್ವವಿದ್ಯಾಲಯದಿಂದ. ಆ ರೀತಿ ರೈತರು ಯಾವ ರೀತಿ ಮಾಡ್ಕೋಬೋದು ನೋಡಿ. ಎಲ್ಲನೂ ನಾವು ಎಲ್ಲ ಮಾಡಬೇಕಂತ ಇರೋದಿಲ್ಲ. ನಮ್ಮಲ್ಲಿರೋ ಜ್ಞಾನ, ನಮ್ಮಲ್ಲಿರೋ ಸಂಪನ್ಮೂಲಗಳು, ನನ್ನ ಹತ್ರ ದನಗಳಿದೆಯಾ, ಓಕೆ, ದನಗಳಿಂದ ಉಪಯೋಗ ಮಾಡಿಕೊಂಡು ನಾನು ಏನು ಬೇರೆ ಬೇರೆ ಪ್ರಾಡಕ್ಟ್ಸ್ನ ಮಾಡ್ಕೋಬೋದು. ಆಮೇಲೆ ಈಗ ಒಬ್ಬರು ಹೇಳಿದ್ರು ಬೆಳಗಾವಿಯವರು, ನಾವು ಬೆಲ್ಲ ಮಾಡ್ತಾ ಇದ್ದೀವಿ. ಸೊ ಬೆಲ್ಲ ಮಾಡಿಕೊಂಡ್ರೆ ಬರೀ ಬೆಲ್ಲ ಮಾಡಿದವ್ರಿಗೆ ಉಪಯೋಗ ಇದೆಯಾ, ಅದರಿಂದ ಬೇರೆ ಬೇರೆ ನಾವು ಉತ್ಪನ್ನಗಳನ್ನು ಏನು ಮಾಡ್ಕೋಬೋದು ಅಂತ ಅವ್ರು ಹೇಳಿದರು. ನಾವು ಜನರ ಮಿಡಿತವನ್ನು ಅರ್ತ್ಕೊಂಡು ಅವರ ಸ್ಪಂದನೆಗೆ ಅನುಗುಣವಾಗಿ ನಾವು 20 ಪ್ರಾಡಕ್ಟ್ಸ್ ಮಾಡ್ತಾ ಇದ್ದೀವಿ ಅಂದರು. ಬರೀ ಆ ಬೆಲ್ಲದಿಂದನೇ, ಈಗ ನಾವು ಬರೀ ಬೆಲ್ಲಕ್ಕೆ ನೆಚ್ಕೊಂಡು ಕುಂತರೆ ನಮ್ಗೆ ಸಿಗೋದಿಲ್ಲ. ಬರೀ ನಾವು ಗೋಧಿ ಇಡಿಯಾಗಿ ಬೆಳೆಗಳನ್ನು ಮಾಡ್ತೀವಿ ಆಗೋದಿಲ್ಲ, ಅದರಿಂದ ನಾವು ರವೆ ಮಾಡ್ಬೋದು ಅಥವಾ ಅದರಿಂದ ನಾವು ಬೇರೆ ಬೇರೆ ಪ್ರಾಡಕ್ಟ್ಸ್ ಏನು ಮಾಡ್ಬೋದು. ಈಗ ರೆಡಿ ಟು ಈಟ್ ಫುಡ್ಸ್ ನೌಕರಿ ಮಾಡೋರಿಗೆ ಅದರ ಮೇಲೆ ಡಿಪೆಂಡ್ ಆಗಿದ್ದಾರೆ, ಅಥವಾ ಮದುವೆ ಆಗದವ್ರು ಗಂಡು ಮಕ್ಕಳು ಈಗ ಸ್ವಲ್ಪ ಹೆಚ್ಚಿಗೆ ಅದನ್ನು ಹೆಚ್ಕೊಂಡಿದ್ದಾರೆ. ಗಂಡು ಮಕ್ಕಳಾಗಿ ಹೆಣ್ಮಕ್ಳು ಗಂಡು ಮಕ್ಕಳು ಭೇದನೇ ಇಲ್ಲ, ಎಲ್ಲರೂ ಅದನ್ನು ಹೆಚ್ಕೊಂಡಿದ್ದಾರೆ. ಸೊ ಆ ರೀತಿ ಅವರಿಗೆ ರೆಡಿಮೇಡಾಗಿ ಏನು ನಾವು ಕೊಡ್ಬೋದು, ಆ ರೀತಿ ನಾವು ವಿಚಾರ ಮಾಡಿದಾಗ ಅದಕ್ಕೆ ಹೇಳಿದರು, ರೈತ ಅದನ್ನು ತಾನೂ ಹೇಗೆ ನಾವೇನು ಬರೀ ಬಿಸ್ನೆಸ್ ಅಂತೀವಲ್ಲ ಆ ರೀತಿ ನಾವು ಉಪಯೋಗ ಮಾಡಿಕೊಂಡ್ರೆ ಯಾವ ರೀತಿ ಮಾಡಬಹುದು ಅಂತ ಅನೇಕ ಉದಾಹರಣೆಗಳ ಮೂಲಕ ನಮಗೆ ಅವರು ತೋರಿಸ್ಕೊಟ್ರು. ಆ ನಿಟ್ಟಿನಲ್ಲಿ ಸಾಗೋದಾದರೆ ನಾವು ರೈತರ ಆದಾಯವನ್ನು ದ್ವಿಗುಣ ಮಾಡಲಿಕ್ಕೆ ಆಗತ್ತೆ ಅಂತೇಳಿ ಹೇಳಿಕ್ ಸಾಧ್ಯ. ಡಾಕ್ಟರ್ ಸುರೇಖಾ ಶಂಕನಗೌಡರವರೇ, ಇದುವರೆಗೆ ತುಂಬಾ ವಿಸ್ತೃತವಾಗಿ ನಾವು ಚರ್ಚೆ ಮಾಡಿದ್ವಿ. ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರತೆ ಇದ್ದಾಗ ಮಾತ್ರ ನಮ್ಮೆಲ್ಲರ ಬದುಕು ಒಳ್ಳೆಯದಾಗುತ್ತೆ, ಬದುಕು ಬಂಗಾರವಾಗ್ತದೆ ಅನ್ನೋದನ್ನ ಮತ್ತೆ ಮತ್ತೆ ಈ ತಮ್ಮ ಒಂದು ಮಾತುಗಳು ಒತ್ತಿ ಹೇಳ್ತಾವು. ತಾವು ಕೃಷಿ ವಿಶ್ವವಿದ್ಯಾಲಯದ ಸಮುದಾಯ ವಿಜ್ಞಾನ ಕಾಲೇಜಿನೊಳಗೆ ವಿಸ್ತರಣೆ ಮತ್ತು ಸಂವಹನ ನಿರ್ವಹಣಾ ವಿಭಾಗದ ಸಹ ಪ್ರಾಧ್ಯಾಪಕರಾಗಿ ಸಾಕಷ್ಟು ವಿಸ್ತೃತ ಅನುಭವ ಉಳ್ಳಂಥವ್ರು. ಇವತ್ತು ಏನು ಮಣ್ಣು ಮತ್ತು ನೀರಿನ ಒಂದು ಸಂರಕ್ಷಣೆ ಮಾಡೋದ್ರಿಂದ ಹೇಗೆ ನಮ್ಮ ಜೀವನವನ್ನು ಸಂರಕ್ಷಣೆ ಮಾಡ್ಕೊಳ್ಬೋದು, ಮತ್ತು ಮರಗಿಡಗಳ ಇದ್ದಾಗ ನೈಸರ್ಗಿಕವಾಗಿ ನಾವು ಆನಂದವಾಗಿರ್ಬೋದು, ಮುಖ್ಯವಾಗಿ ಒಂದು ಆಹ್ಲಾದಕರವಾದ ವಾತಾವರಣ, ನಿಸರ್ಗದಲ್ಲಿ ನಿಸರ್ಗದತ್ತವಾಗಿ ಒಂದು ಹವಾಮಾನ ಏನಿದೆಯಲ್ಲ ಅದರಲ್ಲಿ ಕೂಡ ನೀರಿನ ಅಂಶ ಜಾಸ್ತಿ ಇದ್ದಾಗ ಮಾತ್ರ ನಮ್ದು ಆಹ್ಲಾದಕರತೆ ಇರ್ತದೆ. ತುಂಬ ಒಣಹವೆ ಇದ್ದಾಗ, ಶುಷ್ಕವಾದ ಹವೆ ಇದ್ದಾಗ ನಮಗೆ ಸಾಕಷ್ಟು ಆರೋಗ್ಯಕ್ಕೆ ತೊಂದರೆಗಳು ಆಗ್ತದೆ. ಮುಖ್ಯವಾಗಿ ನಮ್ಗೆ ಬೇಕಾದಂತಹ ಒಂದು ಆಹ್ಲಾದಕತೆ ಸಿಗೋದಿಲ್ಲ. ಆ ನಿಟ್ಟಿನೊಳಗೆ ಈ ಮಣ್ಣು ಮತ್ತು ನೀರು ಒಂದು ಸಮರ್ಪಕವಾಗಿ ನಾವು ಉಪಯೋಗ ಮಾಡ್ಕೊಳ್ಳೋ ಹಾಗೆ ನಮ್ಮ ಕೃಷಿಕ ಬಾಂಧವರಿಗೆ ಕುಟುಂಬ ಸಮೇತವಾಗಿ ಅವರು ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆದರೆ ಒಂದು ಸಾಧಾರಣ ಕೃಷಿಯಿಂದ ಸಮಗ್ರ ಕೃಷಿಗೆ ನಾವು ಅಂದರೆ ನಾವು ನಮ್ಮನ್ನು ನಾವು ಬದಲಿ ಮಾಡ್ಕೊಳ್ಳೋಣ, ಒಂದಿಲ್ಲ ಅಂದರೆ ಇನ್ನೊಂದು ಬರುವಂಥ ಒಂದು ವರಮಾನವನ್ನು ನಾವು ಹುಟ್ಟು ಹಾಕೋಣ, ಮತ್ತು ಸ್ವಾವಲಂಬನೆಯನ್ನು ಬೆಳೆಯೋಣ. ಗಾಂಧೀಜಿಯವರ ಕನಸಿನಂತೆ ಅತಿ ದುರಾಸೆ ಬೇಡ, ಆದರೆ ಒಂದು ಮಣ್ಣಿನ ಆಸೆ, ನೀರಿನ ಆಸೆ ಇವನ್ನು ಕೂಡ ಅರ್ಥ ಮಾಡ್ಕೊಳ್ಳೋಣ. ಆವಾಗ ಮಾತ್ರ ನಮ್ಮ ಆಸೆಯನ್ನು ಕೂಡ ಈ ನಿಸರ್ಗ ಅರ್ಥ ಮಾಡ್ಕೋತದೆ, ನಮ್ಗೆ ಬೇಕಾದಂತಹ ಒಂದು ಸುಂದರ ಬದುಕನ್ನು ಅದು ಕಟ್ಕೊಡ್ತದೆ. ಹೀಗೆ ಒಂದು ಹೆಚ್ಚು ವಿಜ್ಞಾನಿಗಳ ಒಂದು ಸಹಕಾರ ತೆಗೆದುಕೊಂಡು ಒಂದು ಸಮಗ್ರ ಕೃಷಿಯನ್ನು ಮಾಡೋ ನಿಟ್ಟಿನೊಳಗೆ, ನಿಸರ್ಗವನ್ನು ಕಾಪಾಡಿಕೊಳ್ಳೋ ನಿಟ್ಟಿನೊಳಗೆ ನಾವೆಲ್ಲ ಕಂಕಣಬದ್ಧರಾಗೋಣ, ಕುಟುಂಬ ಸಮೇತರಾಗಿ ಒಂದಾಗಿ ದುಡಿಯೋಣ, ಸಮುದಾಯ ಕೃಷಿಯಲ್ಲಿ ಕೂಡ ನಮ್ಮನ್ನು ನಾವು ತೊಡಸ್ಕೊಳ್ಳೋಣ ಅಂತ ಆಸೆ ಮಾಡ್ತಾ. ಮಣ್ಣು ನೀರು ಮತ್ತು ಜೀವ ವೈವಿಧ್ಯತೆಯನ್ನು ಏನು ಹೇಳ್ತಾ ಇದ್ವಲ್ಲ, ಒಂದೇ ಒಂದು ಹೇಳ್ತೀನಿ. ಒಂದು ಗಿಡ 50 ವರ್ಷ ಒಂದು ವೇಳೆ ಅದು ಸಮೃದ್ಧವಾಗಿ ಬೆಳೆದಿದ್ದೆ ಆದರೆ ಅದು 5 ಲಕ್ಷ ರೂಪಾಯಿಯಷ್ಟು ನಮ್ಗೆ ಆಮ್ಲಜನಕ ಕೊಡ್ತದೆ, 6 ಲಕ್ಷ ಮಣ್ಣಿನ ಫಲವತ್ತತೆ ನೀಡುತ್ತದೆ, ಆಮೇಲೆ 6 ಲಕ್ಷ ರೂಪಾಯಿಯಷ್ಟು ಮಣ್ಣಿನ ಸವಕಳಿಯನ್ನು ತಡೀತದೆ, 10 ಲಕ್ಷದಷ್ಟು ವಾಯು ಮಾಲಿನ್ಯವನ್ನು ತಡೀತದೆ, 5 ಲಕ್ಷದಷ್ಟು ಪ್ರಾಣಿ ಪಕ್ಷಿಗಳಿಗೆ ವಾಸಸ್ಥಾನಕ್ಕೆ ಅದು ಕೊಡ್ತದೆ, ಮತ್ತು 5 ಲಕ್ಷದಷ್ಟು ಹೂ ಹಣ್ಣುಗಳನ್ನು ನೀಡುತ್ತದೆ. ಹೀಗೆ ಒಂದು ಗಿಡ 50 ವರ್ಷ ಇತ್ತಂದರೆ 30-35 ಲಕ್ಷ ಬೆಲೆ ಬಾಳುವಷ್ಟು ನಮಗೆ ಅದೊಂದು ಅನುಕೂಲವನ್ನು ಮಾಡ್ತದೆ. ನಾವು ಅದಕ್ಕೆ ನೋಡ್ತಾ ಇಲ್ಲ, ಬರೀ ಗಿಡಗಳನ್ನು ಕರೀತಾ ಇದೆ, ಮಾರಣಹೋಮ ಮಾಡೋದೊಂದೇ ಕೆಲಸ ಆಗಿದೆ. ಅದಕ್ಕಾಗಿ ಇರುವುದೊಂದೇ ಭೂಮಿಯನ್ನು ಜತನವಾಗಿ ನೋಡಿಕೊಳ್ಳದ ಹೊರತು, ಪೊರೆವ ಹಸಿರನ್ನು ಹರಿವ ನೀರನ್ನು ಹದವಾಗಿಡದ ಹೊರತು, ಅಳಿದ ಮೇಲೆ ಅತ್ತರೇನು ಬಂತು, ನೆನೆದರೇನು ಬಂತು ಅಂತ ಈಗ ನಾವು ನೈಸರ್ಗಿಕ ಸಂಪನ್ಮೂಲಗಳನ್ನು ಕಾಯ್ಕೊಳ್ಳೋಣ ಅಂತ. ಖಂಡಿತವಾಗಿ ಖಂಡಿತವಾಗಿ ಕೂಡ ಗಿಡಗಳ ಬದುಕನ್ನು ನಾವು ಸುಂದರವಾಗಿಸಬೇಕು, ಅಂದಾಗ ಮಾತ್ರ ನಮ್ಮ ಬದುಕು ಚೆನ್ನಾಗಿರ್ತದೆ. ತಾವು ಹೇಳಿದ ಮಾತು ಸುತ್ತಾರವಾದಂಥದ್ದು. ಮತ್ತೊಮ್ಮೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್ ಸುರೇಖಾ ಸಂಕನಗೌಡರವರೇ, ಥ್ಯಾಂಕ್ ಯು. ಧನ್ಯವಾದಗಳು. ಇದುವರೆಗೆ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರತೆ ಈ ಕುರಿತು ಡಾಕ್ಟರ್ ಸುರೇಖಾ ಸಂಕನಗೌಡರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೂಡೇನ್. ಈಗ ಕೇಳಿ ಬೆಳಗಾವಿ ತಾಲೂಕಿನ ನೀಲಜಿಯ ವೀರಪ್ಪ ದಶರಥ ಪಾಟೀಲ್ ಮತ್ತು ಸಂಗಡಿಗರಿಂದ ರಿವಾಯತ್ ಪದಗಳು. ನ್ಯಾಯ ಮಾಡು ಪಂಚರಿಗೆ ಸಲ, ನೀಲಜಿ ಹಚ್ಚಿ ಊರಾಗ ವಾತಾದ್ಗ ಸಲ ಕವಿ ಮಾಡು ಬರ ಅವ್ರಿಗೆ ನಮ್ಮ ಸಲ ನೀಲಾಜಿ ಊರ ವಾತಾದ್ಗ ಸಲ ಕವಿ ಮಾಡಿ ಬರ ಅವ್ರಿಗೆ ನಮ್ಮ ಸಲ ಕವಿ ಸಭಾದಾಗ ನಿಂತ ಮಾಡ್ತೇವ್ರಿ ಸಲ ಕುಡಿದ ದೈವಕ್ಕ ನಮ್ಮ ಸಲ ಸಭಾದಾಗ ನಿಂತ ಮಾಡ್ತೇವ್ರಿ ಸಲ ಕುಡಿದ ದೈವಕ್ಕ ನಮ್ಮ ಸಲ ಬಂಡ ಮಾತೆಲ್ಲ ಹಿಂಡ ಮಂದಾಗ ಕಾಂಡ ಹೇಳುವೆ ಚಂದನ ಬಂಡ ಮಾತೆಲ್ಲ ಹಿಂಡ ಮಂದ್ಯಾಗ ಕಾಂಡ ಹೇಳುವೆ ಚಂದನ ಮೌಲಾಲಿ ಮಕ್ಕಳ ಪಟ್ಟದ ಇಬ್ಬರು ಹಸೈನ ಹೊಸೈನ ಕರದಾರು ತಂದೆ ಮೌಲಾಲಿನ ನಡಿ ತೋಸಿ ಕರಿ ಸಂದನ ಕರದಾರು ತಂದೆ ಮೌಲಾಲಿನ ನಡಿ ತೋಸಿ ಕರಿ ಸಂದನ ಐನೆ ದೊಳಗ ಸೈನ ಹೊಸೈನ ಮುಂದ ಡಾಕನೇಶನ ಆಗಿತ್ತು ಮೂರು ದಿನ ಬಸಿದು ಒಂದೇ ಸಾವನ ಸರ್ಪ ಸತ್ತು ಆಗಿತ್ತು ಮೂರು ದಿನ ಬಸಿದು ಒಂದೇ ಸಾವನ ನೀರಂತ ವಿಸದ ಒಳಗ ಎಲ್ಲರೂ ಗಿಂಡಿರುತ್ತಿನ ಓದ ಕೊಟ್ಟಾರು ಸುಮ್ಮನ ಇಳದ ಬಂತು ಗಿಳಿಯನಾ